ಭೂಮಿಗೆ ಹೊಡಿತಾವ್ರಿ. ಮತ್ತೆ ಇನ್ನೊಂದು ಬೆಳೆ ಮಾಡೋದ್ರಿಂದ ಇದ್ರ ಕಬ್ಬಿನ ಪೋಷಕಾಂಶ, ಕಬ್ಬಿನಲ್ಲಿ ಬಿಡುಗಡೆಯಾಗುವ ಪೋಷಕಾಂಶಗಳು ಈ ಕೆಚ್ಚಿಲ್ಲರ್ ಬೆಳೆಗೆ ಬರ್ತಾವ್ರಿ. ಈ ಶೇಂಗಾ ಅದು ಹಾಕೋದ್ರಿಂದ ರೈಜೋಬಿಯಂ ಅನ್ನೋ ಒಂದು ಸೂಕ್ಷ್ಮ ಜೀವಿಗಳು ಬಿಡುಗಡೆ ಆಕೈತ್ರಿ ಭೂಮಿಯೊಳಗೆ, ಅದು ಕಬ್ಬಿಗೆ ಒಳ್ಳೇದಾಕೈತ್ರಿ. ಈ ತರ ಮತ್ತೆ ಇಳುವರಿ ಇನ್ನೊಂದ್ರಿ ಅಂದ್ರೆ ನಾವು ಹಾಕಿದ ಖರ್ಚು ಮಾಡಿರ್ತೇವ್ರಿ ಭೂಮಿಗೆ ರೀ, ಎಲ್ಲ ದುಡ್ಡು ಹಾಕಿರ್ತೇವ್ರಿ, ಕೆಲಸ ಮಾಡಿರ್ತೇವ್ರಿ, ಲೇಬರ್ ಖರ್ಚು ಇರ್ತೈತ್ರಿ, ಅದೆಲ್ಲ ಇಂಟರ್ ಕ್ರಾಪ್ ಬೆಳೆಯೊಳಗೆ ಎಲ್ಲ ಖರ್ಚು ಕೊಲ್ಲಾಗಿ ಹೋಗ್ಬಿಡುತ್ತೆ. ನೆಟ್ ಅಮೌಂಟ್ ನಮಗೆ ಕಬ್ಬಿನ ರೈತ ಉಳಿದ್ಬಿಡುತ್ತೆ. ಹಿಂಗಾಗಿ ರೈತ ಇಂಪ್ರೂವ್ಮೆಂಟ್ ಆಗ್ಬೋದ್ರಿ. ಇದೆಲ್ಲ ಕೆಮಿಕಲ್ ಒಳಗೆ ಅಷ್ಟು ಸಾಧ್ಯ ಆಗೋದಿಲ್ಲ ರೀ. ಇದನ್ನೆಲ್ಲ ನಾವು ಆರ್ಗ್ಯಾನಿಕ್ ಒಳಗೆ ಮಾಡ್ಬೇಕಾದ್ರಿ. ಯಾಕಂದ್ರೆ ಇಂಟರ್ ಕ್ರಾಪ್ ಮಾಡೋದು ಆರ್ಗ್ಯಾನಿಕ್ ಮಾಡಿದ್ರೆ ಇಂಟರ್ ಕ್ರಾಪ್ ಮಾಡಲೇಬೇಕ್ರಿ 100% ಅಂದ್ರೆ ರೈತರಿಗೆ ಲಾಭ ಆಗೈತೆ. ಈ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಅಷ್ಟೊಂದು ಲಾಭ ಆಗೋದಿಲ್ಲ ರೀ ಇಂಟರ್ ಕ್ರಾಪ್ ಬೆಳೀರಿ. ಹಿಂಗಾಗಿ ಅದನ್ನು ಪದ್ಧತಿ ಮಾಡ್ಕೊತ ಬಂದೇವ್ರಿ. ಅದನ್ನ ಮಾಡಿಂದ ಈಗ ಏನ್ ಮಾಡ್ತೇವ್ರಿ ಸರ್, ಜಾಸ್ತಿ ನಾವು ಒತ್ತು ಕೊಡ್ತೇವೆ ಅಂದ್ರಿ. ಮೊದಲು ಜೀವಾಮೃತ ಅದು ಇದು ಎಲ್ಲ ಸಗಣಿ ಕಲಿಸಿಬಿಡುದು ಮಾಡ್ತಿದ್ದೇವ್ರಿ. ಇವಾಗ ಏನೈತ್ರಿ, ಗೋಕೃಪಾಮೃತ ಅಂತೇಳಿ ಬಂದೈತ್ರಿ. ಫಸ್ಟ್ ಜೀವಾಮೃತ ಬಿಡ್ತಿದ್ದೇವ್ರಿ, ಗೋಕೃಪಾಮೃತ ತಿಳ್ಕೊಂಡು ಒಂದು ಕಲ್ಚರ್ ಸಿಗ್ತೈತ್ರಿ. ಅದರಲ್ಲಿ 65-70 ಸೂಕ್ಷ್ಮ ಜೀವಿಗಳದಾವ ಅಂತ ಕೇಳ್ಪಟ್ಟೇವ್ರಿ. ಅದಕ್ಕೆ ಏನ್ ಮಾಡ್ತೇವ್ರಿ, ಅದಕ್ಕೆ ಬೇಕಾದಂತ ಪದಾರ್ಥಗಳನ್ನ ಆಕಳು ಮಜ್ಜಿಗೆ ಸಾವಯವ ಬೆಲ್ಲ ತಗೊಂಡು ಅದೊಂದು ಲೀಟರ್ ಕಲ್ಚರ್ ತಗೊಂಡ್ಬಂದು ಹಾಕಿ ಈ ಭೂಮಿಗೆಲ್ಲ ಅದನ್ನ ಕೊಡಾಕತ್ತೇವ್ರಿ. ಅದನ್ನ ಕೊಡ್ತೇವ್ರಿ. ಅದ್ರ ಜೊತೆ ನಾವು ಬಯೋಗ್ಯಾಸ್ ಇದೆ ರೀ, ಹೆಂಡಿ ಗ್ಯಾಸ್ ರೀ, ಅದನ್ನ ಸ್ಲರಿ ಬರ್ತೈತ್ರಿ ಸರ್. ಅದ್ರ ಸ್ಲರಿ ಏನ್ ಮಾಡ್ತೇವ್ರಿ, ಸ್ಟಾಕ್ ಮಾಡ್ಕೋತೇವ್ರಿ ನಾವು ಎತ್ತಿ ಅಲ್ಲೇ ಭೂಮಿಗೆ ಹೋಗಕ್ ಬಿಡಲ್ರಿ. ಅದನ್ನ ಸ್ಟಾಕ್ ಮಾಡ್ಕೊಂಡು ಬ್ಯಾರಲ್ ಸ್ಟಾಕ್ ಮಾಡ್ಕೊಂಡು ಬೆಳಿಗ್ಗೆ ನೀರ್ ಬಿಡೋ ಮುಂದ್ಯಾಗ ಅದ್ರ ಜೊತೆ ಸಾಲಾಗಿ ಒಂದು ಡಬ್ಬಿ ತಗೊಂಡು ಹಾಕುವಂತ ನೀರ್ ಕುಂಡಿರ್ತೇವ್ರಿ, ಕರೆಂಟ್ ಹೋಗುತ್ತಾನ ರೀ. ಮತ್ತೆ ಗೋಮೂತ್ರನ ಸ್ಟಾಕ್ ಮಾಡ್ತೇವ್ರಿ, ಗೋಗಳದವ್ರ ಮನ್ಯಾಗ ಒಂದ್ 4-5 ರೀ. ಅವೆಲ್ಲ ಅದ್ರ ಗೋಮೂತ್ರ ಬಂದು ಸ್ಟಾಕ್ ಹೋಗಿ ಎಸ್ಟಿಮೇಟ್ ಮಾಡೇವ್ರಿ. ಅದ ಎಷ್ಟು ಸ್ಪ್ರೇಕ್ ಬೇಕು ಅಷ್ಟು ಸ್ಪ್ರೇಕ್ ಯೂಸ್ ಮಾಡ್ತೇವ್ರಿ. ಅದು ಹನಿ ಹೋಗುವಂಗ ಒಂದು ಡಬ್ಬಿ ಒಳಗೆ ಹಾಕಿ ಹೊಲಕ್ಕೂ ಬಿಡ್ತೇವ್ರಿ. ಮತ್ತೆ ಗೋಕೃಪಾಮೃತಗಳನ್ನು ಬಿಡ್ತೇವ್ರಿ. ಮತ್ತೆ ಎರೆ ಜಲ ರೆಡಿ ಮಾಡೇವ್ರಿ. ನಾವು ಒಂದು ಟ್ರೈನಿಂಗ್ ತೊಗೊಂಡೇವ್ರಿ ನಾವು ಇಲ್ಲಿ ಇದ್ರೊಳಗೆ ಕೆವಿ ಕೆ ಒಳಗ್ರಿ, ಬಿಜಾಪುರದೊಳಗ್ರಿ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇತ್ತು ರೀ, ಅಲ್ಲಿ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟರೆ ಅಲ್ಲಿ ಸಿಸ್ಟಮ್ ಪ್ರಕಾರ ರೀ ನಾವು ಎರೆ ಜಲ ರೆಡಿ ಮಾಡಿದ್ವಿ. ಎರೆ ಜಲ ರೆಡಿ ಮಾಡಿ ಅದನ್ನು ಭೂಮಿಗೆ ಸ್ಪ್ರೇ ಮುಖಾಂತರನೂ ಕೊಡ್ಬೋದ್ರಿ, ನೀರಿನ ಮುಖಾಂತರನೂ ಕೊಡ್ಬೋದ್ರಿ. ಮತ್ತು ಇದು ವೇಸ್ಟ್ ಜಿ ಕಂಪೋಸರ್ ಅದು ಬರತ್ತೆ ರೀ, ಒಂದು ಡಬ್ ಸಿಗ್ತೈತ್ರಿ 20 ರೂಪಾಯಿ ಸಿದ್ಧಗಂಗಾ ಮಠದ ರೀ. ಅದನ್ನು ತೊಗೊಂಬಂದು ಅದನ್ನು ರೆಡಿ ಮಾಡಿಬಿಡ್ತೀವಿ ರೀ ಸರ್. ಅಂದ್ರೆ ಆದಷ್ಟು ಕೆಮಿಕಲ್ಗಳನ್ನು ಅವಾಯ್ಡ್ ಮಾಡಿ, ಏನೋ ನಮಗೆ ರೋಗ ಕೈ ಮೀರೈತಿ, ಕಂಟ್ರೋಲ್ ತಪ್ಪೇ ತಂದಾಗ ಒಂದು ಕೆಮಿಕಲ್ ಸ್ಪ್ರೇ ತೊಗೋತಿದ್ದೇವ್ರಿ. ಯಾಕಂದ್ರೆ ಅನಿವಾರ್ಯ, ಯಾಕಂದ್ರೆ ಲಾಸ್ ಆಗಕ್ಕಂತೂ ಬರಲ್ಲ ರೀ. ಹ್ಞೂ ರೀ, ಅನಿವಾರ್ಯ ರೀ. ಆ ಥರ ತೊಗೋತಿದ್ದೇವ್ರಿ ಸರ್. ಈಗ ಏನು ಮಾಡ್ತೇವ್ರಿ, ತಿಪ್ಪೆ ಗೊಬ್ಬರನೂ ಜಾಸ್ತಿ ಹೊಲಕ್ಕೆ ಹಾಕ್ತೇವ್ರಿ. ಇನ್ನೊಂದು ವಿಚಾರ ಮಾಡೇವ್ರಿ, ಏನು ಡೈರೆಕ್ಟ್ ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ರೀ ಭೂಮಿ ಒಳಗೆ ಕಸ ಜಾಸ್ತಿ ಆಗತ್ರಿ, ಕಳೆ ಜಾಸ್ತಿ ಆದ್ರೆ ಅನಿವಾರ್ಯವಾಗಿ ಕೆಮಿಕಲ್ಗೆ ಬರ್ಬೇಕತ್ರಿ. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇರ್ತೈತ್ರಿ, ಮತ್ತು ಇನ್ನಿತರ ಸಮಸ್ಯೆಗಳು ಆಗಿರ್ತಾವ್ರಿ. ಕಸ ತೆಗಿಯೋದು ಲೇಟ್ ಆತಂದ್ರೆ ಬೆಳಿಗ್ಗೆ ಪ್ರಾಬ್ಲಮ್ ಆಗಿರ್ತೈತ್ರಿ. ಅದಕ್ಕೆ ಇನ್ನೊಂದು ಸಿಸ್ಟಮ್ ಏನು ಮಾಡ್ಕೊಂಡು, ಎರೆಹುಳು ತೊಟ್ಟಿ ಕಟ್ಟುವಂತ ಎಸ್ಟಿಮೇಟ್ ಮಾಡಾಕತ್ತೇವ್ರಿ ಇವಾಗ್ರಿ. ಅಂದ್ರೆ ಎರೆಹುಳುಗಳನ್ನು ಕಸವನ್ನು ತಿಂದು ಬಿಟ್ಟು ಅಂದ್ರೆ ರೀ ಅಷ್ಟು ಭೂಮಿಗಳು ಕಸದ ಪ್ರಮಾಣ ಬರೋದಿಲ್ಲ ರೀ. ಬೀಜ ಒಡೆದು ಬಿಟ್ಟಿರ್ತೈತ್ರಿ ಅದು ತಿಂದರೆ ಕಸದ ಪ್ರಮಾಣ ಕಡಿಮೆ ಆಕೈತೈತ್ರಿ. ಅದ್ರ ಸಲುವಾಗಿ ಎರೆಹುಳು ತೊಟ್ಟಿ ಕಟ್ಟುವಂತ ಎಸ್ಟಿಮೇಟ್ ಮಾಡಾಕತ್ತೇವ್ರಿ ಸರ್ ಇವಾಗ್ರಿ. ಹಿಂಗೆಲ್ಲ ಮಾಡಿ ಸಾವಯವ ಪದ್ಧತಿಗಳು ಕೃಷಿ ಮಾಡತ್ತೇವ್ರಿ. ಮತ್ತು ಇದು ಇನ್ನೊಂದು ಏನು ಮಾಡ್ತೀವಿ ಅಂದ್ರೆ ಸರ್, ತಿಪ್ಪೆ ಗೊಬ್ಬರ ಸೂಸಂದ ಬೇರೆ ಕಡೆ ತೆಗಿತೇವ್ರಿ. ತೆಗೆದ ಈ ಬೆಳೆ ನಾಟಿ ಮಾಡೋ ಮುಂದಾಗ ಈ ಟ್ರೈಕೋಡ್ರಮ, ಸೂಡೋಮನಾಸು, PSB, ಅಜೋಸ್ಪುರಿಲಮ್ಮು ಇಂಥವೆಲ್ಲಗಳನ್ನು ಬ್ಯಾಕ್ಟೀರಿಯಾಗಳನ್ನು ತೊಗೊಂಡು ಬಂದು ಅದರೊಳಗೆ ಮಿಕ್ಸ್ ಮಾಡಿರಿ. ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಹಾಕಿ ಅದ್ರ ಮೇಲೆ ಬೀಜ ಹಾಕಿ ಮುಚ್ಚಿ ಬಿಡ್ತೇವೆ ಸರ್. ಇನ್ನೊಂದು ವಿಶೇಷ ಅಂದ್ರೆ ಕಬ್ಬಿಗೆ ಗೊಂಡೆಗಳು ಹಾಕತ್ತೀರಿ ಸರ್. ಕಬ್ಬಿಗೆ ಗೊಂಡೆಗಳು ಹಾಕತ್ತೀರಿ, ನಮ್ಮಲ್ಲಿ ಅಂತೂ ಜಾಸ್ತಿ ಆಗಿಬಿಡತ್ತೀರಿ ಸರ್. ಜಾಸ್ತಿ ಆಗೋದ್ರಿಂದ ಜನ ಏನು ಮಾಡ್ತಾರೆ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲ್ಲ. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಳ್ಳಲ್ರಿ. ಲಾಸ್ಟಿಗೆ ಹುಳ ಬಂದ ಮೇಲೆ ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ ಸರ್. ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ. ಕೆಮಿಕಲ್ ಬಿಟ್ಟರೆ ಏನಾಗ್ಬಿಡ್ತೈತಿ ಸರ್, ನಮಗೆ ಬೇಕಾದ ಸೂಕ್ಷ್ಮ ಜೀವಿಗಳನ್ನು ಸಹಿತವ್ರಿ, ಬೇಡಾದ ಗೊನ್ನೆಹುಳನ್ನು ಸಹಿತೈತ್ರಿ. ಇವಾಗ ಏನಾಗ್ಬಿಟ್ಟಿದೆ ಸರ್, ಆ ಗೊನ್ನೆಹುಳ ಈ ಕೆಮಿಕಲ್ ಕಡಿಟ್ ಆಗಿಬಿಟ್ಟೈತಿ ಸರ್. ಎಷ್ಟೇ ಕೆಮಿಕಲ್ ಬಿಟ್ಟರು ಸಾಯಂಗಿಲ್ಲ ಸರ್. ಮಾರ್ಕೆಟ್ ಒಳಗೆ ಸಿಗುವಂಥ ಎಂಥ ಬ್ರ್ಯಾಂಡೆಡ್ ಕೆಮಿಕಲ್ ತಂದ್ರೂ ಬಿಡಲ್ರಿ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೈತಂದ್ರೆ ಸರ್, ಒಂದು ಮೆಟಾರಜಿಯಂ ಅಂತ ಸಿಗ್ತೈತೆ ರೀ. ಅದನ್ನು ನಾವು ತಿಪ್ಪಿದ ಗೊಬ್ಬರ ಜೊತೆ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ತಳಗೊಬ್ಬರ ಅಂತ ತಿಳ್ಕೊಂಡ ಕಬ್ಬು ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಭೂಮಿ ಒಳಗೆ ಹಾಕಿ ಕಬ್ಬು ತುಳಿದು ಬಿಟ್ಟಿವೆ ಅಂದ್ರೆ ಸರ್, ಗೊನ್ನೆ ಹುಳನೇ ಆಗೋದಿಲ್ಲ ಸರ್. ಯಾಕಂದ್ರೆ ಸರ್, ಅದರೊಳಗೆ ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ ರೀ, ಗೊನ್ನೆ ಹುಳ ಏನು ಮರಿ ಇಟ್ಟು ಹೋಗತ್ತಿರಲಿಲ್ಲ, ತತ್ತಿ ಇಟ್ಟು ಹೋಗತ್ತಿರಲಿಲ್ಲ, ಆ ಮರಿ ಆಗುವಾಗ ಅದನ್ನು ತಿಂದು ಬಿಡ್ತೈತ್ರಿ ಸರ್. ಅದು ಹಿಂಗಾಗಿ ಗೊನ್ನೆ ಕಬ್ಬಿಗೆ ಗೊನ್ನೆ ಹುಳ ಹತ್ತಂಗಲ್ಲ ರೀ. ಅದು ಮುಂದೆ ಈ ಮುನ್ನೆಚ್ಚರಿಕೆ ತೊಗೊಂಡ್ಬಿಟ್ಟಿವಿ ಅಂದ್ರೆ ಮುಂದೆ ನಮ್ಮ ಪರದಾಡೋ ತೊಂದರೆ ಇರಲ್ಲ ರೀ. ಈ ಥರ ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ಮಾಡ್ಕೋಬೇಕ್ರಿ, ಸಾವಯವ ಪದ್ಧತಿ ಒಳಗೆ ಮಾಡ್ಕೋಬೇಕ್ರಿ. ನೀವು ಏನೋ ಅನಿವಾರ್ಯ ಕೆಮಿಕಲ್ ಬಿಡಕ್ಕೆ ಆಗೋದಿಲ್ಲ ತಂದ್ರೆ ಸರ್, ಕ್ರಮೇಣವಾಗಿ ಬಿಡ್ಬೇಕ್ರಿ. ನಾವಾದ್ರೂ ಕ್ರಮೇಣವಾಗಿ ಬಿಟ್ಕೋತ ಬಂದೇವ್ರಿ, ಫೈನಲ್ ಬಂದೇವ್ರಿ ಸರ್. ನಾವೀಗ ಇನ್ನೊಂದು ಸ್ವಲ್ಪ ದಿವಸ ಒಳಗೆ ಪೂರ್ತಿ ಅವಾಯ್ಡ್ ಮಾಡಿಬಿಡ್ತೇವೆ. ಯಾಕಂದ್ರೆ ಈಗ ಕ್ರಿಟಿಕಲ್ ಸಂದರ್ಭದಲ್ಲಿ ತೊಗೋತೇವ್ರಿ. ಇನ್ನೊಂದು ಸ್ವಲ್ಪ ಅದನ್ನು ಕವರ್ ಮಾಡಿದ್ವಿ ಅಂದ್ರೆ ಕೀಟನಾಶಕಗಳನ್ನ ರೆಡಿ ಮಾಡ್ಕೊಳಕ್ ಬರ್ತೈತ್ರಿ, ಮತ್ತು ಟಾನಿಕ್ಗಳನ್ನು ರೆಡಿ ಮಾಡ್ಕೊಳಕ್ ಬರ್ತೈತ್ರಿ. ಆರ್ಗ್ಯಾನಿಕ್ ಒಳಗ್ರಿ ಎಲ್ಲಾ ಥರದ ನಮ್ಮಲ್ಲೇ ಇರ್ತದ್ರಿ ಸರ್, ನಮ್ಮಲ್ಲೇ ರೆಡಿ ಮಾಡ್ಕೊಂಡು ನಾವೇ ಮಾಡ್ಬೇಕ್ರಿ. ಈ ಒಂದು ಕೃಷಿ ಪದ್ಧತಿ ನಮಗೆ ಸಾವಯವ ಕೃಷಿ ಪದ್ಧತಿ ಇಂಟ್ರೆಸ್ಟ್ ಆಗೈತ್ರಿ. ಅಂದ್ರೆ ಅದನ್ನು

ನಾಗರ ಮದಾಣಿ ಹಸಿಗೆ ಬಾರಸೋಯ್ ಹಸಿಗೆ ಬಾರಸೋ ಬಡ ನಾಡ ಬಡ ಕೂತ ಬಾಲ ಬಂದಡ ಊತ ಬಡಿ ನಾಡ ಬಡ ಕೂತ ಬಾಲ ಬಂದಡ ಊತ ವನವೂತ ಬಾನನ್ನ ವನವೂತ ಬಾನನ್ನ ವನಪಿನ ಜಾಣೆ ಮೂವದ ರಾಣೆ ನಾಗರ ಮದಾಣೆ ಹಸಿಗೆ ಬಾರಸೋಯ್ ನಾಗರ ಮದಾಣೆ ಹಸಿಗೆ ಬಾರಸೋಯ್ ಬಾರಸೋ ನಡ ಬಡ ಕೂತ ಬಾಲ ಬಂದಡ ಊತ ಬಡಿ ನಡ ಬಡ ಕೂತ ಬಾಲ ಬಂದಡ ಊತ ವನವೂತ ಬಾನನ್ನ ವನವೂತ ಬಾನನ್ನ ವನಪಿನ ಜಾಣೆ ಮೂವದ ರಾಣೆ ನಾಗರ ಮದಾಣೆ ಹಸಿಗೆ ಬಾರಸೋಯ್ ನಾಗರ ಮದಾಣೆ ಹಸಿಗೆ ಬಾರಸೋಯ್ ಹಸಿಗೆ ಬಾರಸೋ ನಿಲಿಯ ಬಾಗಿಲ ನಿಗಿ ನಿಗಿ ಬಳೆಯುತ ಕಾಲ ನಂದನಗೆ ಜಿಗರಿ ಗರಿ ನೋಡಿಸುತ್ತ ವನವೂತ ಬಾನನ್ನ ವನವೂತ ಬಾನನ್ನ ವನಪಿನ ಜಾಣೆ ಮೂವದ ರಾಣೆ ನಾಗರ ಮದಾಣೆ ಹಸಿಗೆ ಬಾರಸೋಯ್ ನಾಗರ ಮದಾಣೆ ಹಸಿಗೆ ಬಾರಸೋ ಹಸಿಗೆ ಬಾರಸೋ ಹಣಿ ಅಂಬು ಮಾವ ಕಣಿಯ ಗ್ವನಿಯ ತೀರ ಒಂದ ಮಲ ಕೀಲ ಸೋನಿರ ಗ್ವನಿಯ ತೀರ ಒಂದ ಮಲ ಕೀಲ ಸೋನಿರ ಗ್ವನಿಯ ತೀರ ಒಂದ ಮಲ ಕೀಲ ಸೋನಿರ ಗ್ವನಿಯ ನಿತಿರ ಒಂದ ಮಲ ಕಿಲಿ ಮಾಕ್ರಾದಾಗ ವನಿಯ ದೀರಂದ ಮಡದೀಯ ಸೋನಿರ ವನಿಯ ದೀರಂದ ಮಡದೀಗ ಸೋನಿರ ವನಿಯ ದೀರಂದ ಮಡದೀಗೆ ಸೋನಿರ ಬೊಂಬು ಮಾಕತ್ತಿದ್ದಾಣಿ ಅಗ್ಗಿತಿರ ಒಂದ ಮಲ ಕೀಲ ಸೋನಿರ ಮಾಗಿತಿರ ಒಂದ ಮಲ ಕೀಲ ಸೋನಿರ ಮಗ್ಗಿತಿರ ಒಂದ ಮಲ ಕೀಲ ಸೋನಿರ ಮಗ್ಗಿನಿತಿರ ಒಂದ ಮಲ ಕಿಲಿ ಮಾಕ್ರಾದಾಗ ಬಗದಿರಂದ ಮಡದೀಗ ಸೋನಿರ ಬಗದಿರಂದ ಮಡದೀಗ ಸೋನಿರ ಬಗದಿರಂದ ಮಡದೀಗ ಸೋನಿರ ಕಂಬ ಕಂಬ ನೋಡ ಕಂಬ ಚೌಕಟ ನೋಡ ಕಂಬದ ಮ್ಯಾಲೆ ಅಡಗಿಣಿ ನೋಡ ಸೋನಿರ ಕಂಬದ ಮ್ಯಾಲೆ ಅಡಗಿಣಿ ನೋಡ ಸೋನಿರ ಕಂಬದ ಮ್ಯಾಲೆ ಅಡಗಿಣಿ ನೋಡ ಸೋನಿರ ಕಂಬದ ಮ್ಯಾಲೆ ಅಡಗಿಣಿ ಕೂತನ ಕೇಳ್ಯಾವ ತಂಗಿ ಮಾವಾಗ ವರಾನಂದ ಸೋನಿರ ಅಕ್ಕ ಮಾವಾಗ ವರಾನಂದ ಸೋನಿರ ಅಕ್ಕ ಮಾವಾಗ ವರಾನಂದ ಸೋನಿರ ಮಕ್ಕರ ಮಕ್ಕರ ನೋಡ ಮಕ್ಕರ ಚೌಕಟ ನೋಡ ಮಕ್ಕರ ಮ್ಯಾಲೆ ಅಡಗಿಣಿ ನೋಡ ಸೋನಿರ ಮಕ್ಕರ ಮ್ಯಾಲೆ ಅಡಗಿಣಿ ನೋಡ ಸೋನಿರ ಮಕ್ಕರ ಮ್ಯಾಲೆ ಅಡಗಿಣಿ ನೋಡ ಸೋನಿರ ಮಕ್ಕರ ಮ್ಯಾಲೆ ಅಡಗಿಣಿ ಕೂತನ ಕೇಳ್ಯಾವ ತಂಗಿ ಮಯದುನಗ ವರಾನಂದ ಸೋನಿರ ತಂಗಿ ಮಯದುನಗ ವರಾನಂದ ಸೋನಿರ ತಂಗಿ ಮಯದುನಗ ವರಾನಂದ ಸೋನಿರ ಹಣಿಯ ಹಸಿಯ ಜಗಲಿ ಮ್ಯಾಲ ಓದಿ ಟರಬಾ ಶಿಂಗ ನಿಂಬ್ಯವ ಹೋಗಿ ತರಬೇಕ ಸೋನಿರ ನಿಂಬ್ಯವ ಹೋಗಿ ತರಬೇಕ ಸೋನಿರ ನಿಂಬ್ಯವ ಹೋಗಿ ತರಬೇಕ ಸೋನಿರ ನಿಂಬ್ಯವ ನೀ ಹೋಗಿ ತರಬೇಕ ಬಾ ಶಿಂಗ ನಂದಿಸೋಪನ ನಸಲಿಗ ಸೋನಿರ ನಂದಿಸೋಪನದ ನಸಲಿಗ ಸೋನಿರ ನಂದಿಸೋಪನದ ನಸಲಿಗ ಸೋನಿರ ಇದ ಹೊಲದಾಗ ಅವಳ ಸೋರಡಿದಂಗ ಅರದಿ ನಿನ್ನಳಿಯ ಬರತಾನ ಸೋನಿರ ಹರದಿ ನಿನ್ನಳಿಯ ಬರತಾನ ಸೋನಿರ ಹರದಿ ನಿನ್ನಳಿಯ ಬರತಾನ ಸೋನಿರ ಹರದಿ ನಿನ್ನಳಿಯ ಬರತಾನ ದುಂಡವ್ವ ಯಾರದ ಮಡಿ ಉಡಸ ಮಗಳಿಗೆ ಸೋನಿರ ಯಾರದ ಮಾಡಿ ಉಡಸ ಮಗಳಿಗೆ ಸೋನಿರೆ, ಯಾರದ ಮಾಡಿ ಉಡಸ ಮಗಳಿಗೆ ಸೋನಿರೆ. ಬಿತ್ತಿದ ಹೊಲದಾಗ ಮುತ್ತ ಪೋಣೆ ಸಿದಂಗ ಮೀತ್ರಿ ನಿನ್ನಳಿಯ ಬರ ತಾನ ಸೋನಿರೆ, ಮೀತ್ರಿ ನಿನ್ನಳಿಯ ಬರ ತಾನ ಸೋನಿರೆ, ಮೀತ್ರಿ ನಿನ್ನಳಿಯ ಬರ ತಾನ ಸೋನಿರೆ. ಮೀತ್ರಿ ನಿನ್ನಳಿಯ ಬರ್ತಾನ ತುಂಡವ್ವ ಮಲ್ಲಿಗೆ ಮುಡಸ ಮಗಳಿಗೆ ಸೋನಿರೆ, ಮಲ್ಲಿಗೆ ಮುಡಸ ಮಗಳಿಗೆ ಸೋನಿರೆ, ಮಲ್ಲಿಗೆ ಮುಡಸ ಮಗಳಿಗೆ ಸೋನಿರೆ. ಜಗಲಿ ಮ್ಯಾಲ ಓದಿ ತರ ನೆನಿದಿಂಟಿ ನೆಂಬ್ಯವ ಹೋಗಿ ತರ ಬೇಕ ಸೋನಿರೆ, ನಿಂಬೆವ್ವ ಹೋಗಿ ತರ ಬೇಕ ಸೋನಿರೆ, ನಿಂಬೆವ್ವ ಹೋಗಿ ತರ ಬೇಕ ಸೋನಿರೆ. ನೀವ ನೀ ಹೋಗಿ ತರ್ಬೇಕ ಬಾ ಸಿಂಗ ನಂದಿ ಸೋಪನದ ನಸಲಿಗೆ ಸೋನಿರೆ, ನಂದಿ ಸೋಪನದ ನಸಲಿಗೆ ಸೋನಿರೆ, ನಂದಿ ಸೋಪನದ ನಸಲಿಗೆ ಸೋನಿರೆ. ಗಂಡಿ ತಂದಣ್ಣಾಗ ಏನ್ ಕೊಟ್ಟ ನಿಮ್ಮಪ್ಪ ಒನ್ನ ಮನೆದ ಹೊಲ ಕೊಟ್ಟ ಸೋನಿರೆ, ಒನ್ನ ಮನೆದ ಹೊಲ ಕೊಟ್ಟ ಸೋನಿರೆ, ಒನ್ನ ಮನೆದ ಹೊಲ ಕೊಟ್ಟ ಸೋನಿರೆ. ಸ್ವಾಸಿ ಕೊಟ್ರ ಕುಂಡ್ರು ಗದಿಗೆ ಕೊಟ್ಟ ಒನ್ನ ಮನೆದ ಹೊಲ ಕೊಟ್ಟ ಸೋನಿರೆ, ಒನ್ನ ಮನೆದ ಹೊಲ ಕೊಟ್ಟ ಸೋನಿರೆ, ಒನ್ನ ಮನೆದ ಹೊಲ ಕೊಟ್ಟ ಸೋನಿರೆ. ನೀ ಮನೆದ ಹೊಲ ಕೊಟ್ಟ ಶಂಕರ ದೇಶ ದೇಶಕ ಹೆಸರಾದ ಸೋನಿರೆ, ದೇಶ ದೇಶಕ ಹೆಸರಾದ ಸೋನಿರೆ, ದೇಶ ದೇಶಕ ಹೆಸರಾದ ಸೋನಿರೆ. ಹಾಡು ಹಾಡಂದರ ನಾಯೇನ ಹಾಡಲೆ ಹಾಡ ನಮ್ಮಲೆ ಆಗಿ ಯಾಕೆ ಸೋನಿರೆ, ಹಾಡ ನಮ್ಮಲೆ ಆಗಿ ಯಾಕೆ ಸೋನಿರೆ, ಹಾಡ ನಮ್ಮಲೆ ಆಗಿ ಯಾಕೆ ಸೋನಿರೆ. ಹಾಡ ನೀ ನಮ್ಮಲಿ ಆಗಿ ಯಾಕೆ ಜಮ ಕಂಡೆ ಹಳಿಮಪ್ಪ ತಂದ ಹಳ ಕ್ವಾರ ಸೋನಿರೆ, ಹಳಿಮಪ್ಪ ತಂದ ಹಳ ಕ್ವಾರ ಸೋನಿರೆ, ಹಳಿಮಪ್ಪ ತಂದ ಹಳ ಕ್ವಾರ ಸೋನಿರೆ. ಶೋಭಾನ ಶೋಭಾನ ಸುಗದಿಯಿಂದ ಶೋಭಾನ ನೀ ಬಲೆ ನನ್ನ ಪರಿ ಪರಿಯ ಸೋನಿರೆ, ನೀ ಬರೆ ನನ್ನ ಪರಿ ಪರಿಯ ಸೋನಿರೆ, ನೀ ಬರೆ ನನ್ನ ಪರಿ ಪರಿಯ ಸೋನಿರೆ. ನೀ ಬಲೆ ನೀ ನನ್ನ ಪರಿ ಪರಿ ನನ ಗೌರವ್ವ ಧನಿಯ ಗೂಡ ಸ ನನ ಗೂಡ ಸೋನಿರೆ, ಧನಿಯ ಗೂಡ ಸ ನನ ಗೂಡ ಸೋನಿರೆ, ಧನಿಯ ಗೂಡ ಸ ನನ ಗೂಡ ಸೋನಿರೆ. ಹಾಡು ಅವನ ಕೀತ ಕೇಳು ಅವನ ಕೀತ ಧನಿ ಕೊಟ್ಟವಾಗ ಬವ ಪುಣ್ಯ ಸೋನಿರೆ, ದನಿ ಕೊಟ್ಟವಾಗ ಬವ ಪುಣ್ಯ ಸೋನಿರೆ, ದನಿ ಕೊಟ್ಟವಾಗ ಬವ ಪುಣ್ಯ ಸೋನಿರೆ. ರಂಬಿ ಮೈನರ್ದ ಸುದ್ದಿ ರಂಬ್ಯಾರು ನೀವ ಕೇಳಿ ಹೆಂಗ ಭಾಷೆ ತಾಯನು ತಲೆ, ಹಿಂಗ ಭಾಷೆ ತಾಯನು ತಲೆ, ಹಿಂಗ ಭಾಷೆ ತಾಯನು ತಲೆ. ಏನು ತಲೆ ನಿಮ್ಮ ರಾಯರು ಜಗಲಿಗೆ ಸುವರ್ಣ ಬರದಾರೆ, ಜಗಲಿಗೆ ಸುವರ್ಣ ಬರದಾರೆ, ಜಗಲಿಗೆ ಸುವರ್ಣ ಬರದಾರೆ. ನಾರಿ ಮನೆಯದ ಸುದ್ದಿ ನಾರ್ಯಾರು ನೀವ ಕೇಳಿ ಎತ್ತ ಭಾಷೆ ತಾಯನು ತಲೆ, ಇತ್ತ ಭಾಷೆ ತಾಯನು ತಲೆ, ಇತ್ತ ಭಾಷೆ ತಾಯನು ತಲೆ. ಏನು ತಲೆ ನಿಮರಾಯರು ಜಗಲಿಗೆ ಚೇತಾರ ಬರದಾರೆ, ಜಗಲಿಗೆ ಚೇತಾರ ಬರದಾರೆ, ಜಗಲಿಗೆ ಚೇತಾರ ಬರದಾರೆ. ಅಣ್ಣನ ಕರದಳ ಒಳ ಮಾತ ಹೇಳಾಳೆ, ಎಲ್ಲಿ ಮಡಿಲಣ್ಣ ಹೊಲಿ ನೇರ, ಎಲ್ಲಿ ಮಡಿಲಣ್ಣ ಹೊಲಿ ನೇರ, ಎಲ್ಲಿ ಮಡಿಲಣ್ಣ ಹೊಲಿ ನೀರ. ಒಡನ ಕರಶರ ಒಳ ಬಾವಿ ತಗಶಾರ, ಎಲ್ಲಿ ಮಡಿ ತಂಗಿ ಹೊಲಿ ನೇರ, ಎಲ್ಲೇ ಮಡಿ ತಂಗಿ ಹೊಲಿ ನೀರ, ಮಡಿ ತಂಗಿ ಹೊಲಿ ನೀರ. ತರುವ ಹಣಿಗೆಯ ತರೆವ್ವ ಚೌರಿಯ, ತರೆವ್ ಬಂಗಾರದ ಭರಣಿಯ, ತರೌ ಬಂಗಾರದ ಭರಣಿ ತರೌ ಬಂಗಾರದ ಭರಣಿ ಭರಣಿಯೈ ಮನೆಯ ರಂಬಿ ಮೈ ನೆರದ ಷಡಗರ ರಂಬಿ ಮೈ ನೆರದ ಷಡಗರ ರಂಬಿ ಮೈ ನರದ ಷಡಗರ ಭರಣಿಯೈ ಮನೆಯ ರಂಬಿ ಮೈ ನೆರದ ಷಡಗರ ರಂಬಿ ಮೈ ನರದ ಷಡಗರ ರಂಬಿ ಮೈ ನರದ ಷಡಗರ ಹಸರಂದ ಊಟಾಳ ಹಸರಂದ ತಟ್ಟಾಳ ಕುಶಲದ ಹೂವ ಮುಡದಾಳೆ ಕುಶಲದ ಹೂವ ಮುಡದಾಳೆ